ಒಣಹವೆ ಇರಲಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವೆಡೆ ಬೆಳಗಿನ ಜಾವ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ 34, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ, ಎಲ್ಲ ಜಿಲ್ಲೆಗಳಲ್ಲಿ ಮತದಾನ ಜಾಗೃತಿ ಜಾಥಾಗೆ ಚಾಲನೆ. ಎರಡು ದಿನಗಳ ಭೇಟಿಗಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮನ. ವಿಶ್ವ ಆರೋಗ್ಯ ದಿನಾಚರಣೆ, ಎಲ್ಲರಿಗೂ ಆರೋಗ್ಯ ಅರಿವು ಮೂಡಿಸುವ ಸಂಕಲ್ಪ. ಹಾಗೂ ನಾಡಿನೆಲ್ಲೆಡೆ ಶುಭ ಶುಕ್ರವಾರ ಅಂಗವಾಗಿ ಕ್ರೈಸ್ತ ಬಾಂಧವರಿಂದ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿರಂಗ. ಇವತ್ತಿನ ಕಾರ್ಯಕ್ರಮದೊಳಗೆ ಆಡು ಮತ್ತು ಕುರಿ ಸಾಕಾಣಿಕೆ ಕುರಿತು ಸಂದರ್ಶನ, ನಂತರ ಏಕತಾರಿ ಪದಗಳನ್ನು ಕೇಳುತ್ತೀರಿ. ಸಂಸ್ಥೆಯ ಧಾರವಾಡದ ಹಿರೇಮಲ್ಲೂರ್ ಈಶ್ವರನ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪಿಯು ವಿಜ್ಞಾನ ವಾಣಿಜ್ಯ ಪ್ರವೇಶ ಪ್ರಾರಂಭ. ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ. ಪ್ರತಿಭಾವಂತರಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ. ಕಳೆದ ಸಾಲಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್. ಸುಸಜ್ಜಿತ ಪ್ರಯೋಗಾಲಯ ಸಂಪರ್ಕಿಸಿ ಹಿರೇಮಲ್ಲೂರ್ ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ. 9481608277583612. रोहित, ये नया मोबाइल आते ही खराब हो गया, अब क्या करेंगे? दुकानदार और कंपनी से बात करेंगे. नहीं माने तो? तो उपभोक्ता के अधिकारों की रक्षा का पूरा इंतजाम है. 1915 पर कंप्लेन करेंगे. 1915? हाँ, नेशनल कंज्यूमर हेल्पलाइन 1915. यहाँ आसानी से कंप्लेन दर्ज हो जाती है और 1915 से समाधान भी जल्द होता है. ना हुआ तो? तो कंज्यूमर कमीशन है ना, इसमें ई दाखिल द्वारा ऑनलाइन केस कर सकते हैं. समझ गयी, उपभोक्ता अधिकारों की रक्षा का पूरा इंतजाम है. उपभोक्ता मामले विभाग, ಭಾರತ ಸರ್ಕಾರ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿ. ಒಳ್ಳೆ ಗಜಕರ್ಣ ಸೈಬಾಲ್, ಕೆಸರು ಹುಣ್ಣ ಸೈಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್. ಚೌಗುಲಾ ಶಿಕ್ಷಣ ಸಂಸ್ಥೆಯ ವಿದ್ಯಾ ಪರೀಕ್ಷೆಯಲ್ಲಿ ವಿದ್ಯಾನಿಕೇತನ ಪಿಯು ಕಾಲೇಜಿಗೆ ಪ್ರಥಮ ಸ್ಥಾನ. ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಉತ್ತಮ ಸಾರಿಗೆ ಹಾಗೂ ಹಾಸ್ಟೆಲ್ ವ್ಯವಸ್ಥೆ. ಅನುಭವಿ ನಿಪುಣ ಪ್ರಾಧ್ಯಾಪಕ ವೃಂದ ವೈಯಕ್ತಿಕ ಕಾಳಜಿ. ಅತ್ಯುತ್ತಮ ಭವಿಷ್ಯಕ್ಕಾಗಿ ಇಂದೇ ಸಂದರ್ಶನ. ಸಂದರ್ಶಕರು ಎಚ್ಪಿ ರಾಮಡಿಗೆ. ರೈತ ಬಾಂಧವರೇ, ಕುರಿ ಮತ್ತು ಮೇಕೆ ಸಾಕಾಣಿಕೆ ನಮ್ಮ ರೈತರಿಗೆ ಹೊಸದೇನೂ ಅಲ್ಲ. ಈ ಹಿಂದೆ ಎಮ್ಮೆ, ಎತ್ತು, ಆಕಳು ಜೊತೆಗೆ ಕುರಿ, ಕೋಳಿ ಇಂಥವೆಲ್ಲ ಸಾಕೊಂಡು ಮೇಯಿಸ್ಕೊಂಡು ಮನೆಗೆ ಬರೋದು, ಹೀಗೆಲ್ಲ ಆಯಿತು. ಮತ್ತು ಹೊಸ ತಂತ್ರಜ್ಞಾನ ಬಂದು ಕಟ್ಟಿ ಮೇಯಿಸೋದು ಅಂಥೇಳಿ, ಅದಕ್ಕೆ ಬೇಕಾದಂಥ ಆಹಾರವನ್ನು ತಯಾರು ಮಾಡ್ಕೋಬೋದು ಅನ್ನುವಂಥದ್ದು. ಇವೆಲ್ಲ ಹೊಸ ಸಂಶೋಧನೆಗಳಿಗೂ ಬಂದ ನಂತರ ಇವತ್ತು ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಈ ನಿಟ್ಟಿನೊಳಗೆ ಹೆಚ್ಚಿನ ಮಾಹಿತಿ ಬೇಕಾಗಿದೆ ರೈತರಿಗೆ. ಇದನ್ನು ತಿಳಿಸ್ಕೊಳ್ಳಿಕ್ಕೆ ಬಂದರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರುವಂಥ ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರವನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಜಯಶ್ರೀ ಅವರೇ. ನಮಸ್ತೆ. ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಇದರ ಮಹತ್ವ ಏನು, ಯಾಕೆ ಸಾಕಬೇಕು? ಇತ್ತೀಚಿನ ದಿನಗಳಲ್ಲಿ ಜಾನುವಾರು ಅಭಿವೃದ್ಧಿ ನಾವು ನೋಡಬೇಕು ಅಂತಂದರೆ ಮುಖ್ಯ ಅದರ ನಿರ್ವಹಣೆ ಆಗಿರ್ಬೋದು ಬಹಳ ಒಂದು ಈಸಿ ಮೆಥಡ್ ಅಂತ ಹೇಳ್ಬೋದು. ಹಸು ಹೇಗೆ ಹಾಲು ಕೊಡುತ್ತಲ್ಲ ಅದೇ ಥರ ಕೆಲವೊಂದು ತಳಿಗಳಿದ್ದಾವೆ, ಮೇಕೆ ತಳಿಗಳು ಹಾಲನ್ನು ಕೊಡ್ತವೆ, ಅದರ ಜೊತೆಗೆ ಉಣ್ಣೆಯನ್ನು ಕೂಡ ಕೊಡ್ತವೆ. ಸೊ ಅದರಿಂದ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ರೈತರು ಇದಕ್ಕೆ ಕುರಿ ಮೇಕೆ ಸಾಕಾಣಿಕೆಯತ್ತ ಹೆಚ್ಚು ಒಲವನ್ನು ತೋರ್ತಾ ಇದ್ದಾರೆ. ಅಂದರೆ ಈಗ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ಇಟ್ಕೋಬೇಕಂದ್ರೆ ನಾವು ಯಾಕೆ ಸಾಕೋತಿದ್ದೀವಿ ಅಂತ ನಮಗೆ ತಿಳಿದಿರಬೇಕು. ಅಂದರೆ ಈಗ ಕುರಿ ಮೇಕೆಯನ್ನು ನಾವು ಮುಖ್ಯವಾಗಿ ಮಾಂಸಕ್ಕಾಗಿನೇ ಸಾಕೋತೀವಿ, ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಹಾಲಿಗಾಗಿ ಕೂಡ ಸಾಕೋತಾರೆ. ಅದರ ತಕ್ಕಂಗೆ ನಾವು ಯಾವ್ಯಾವ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಅದರದ ಆಹಾರ ಕ್ರಮಗಳೇನು, ಆಮೇಲೆ ರೋಗ ನಿರ್ವಹಣೆ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಮಗೆ ವೈಜ್ಞಾನಿಕ ಯಾವ ತಳಿ ಸೂಕ್ತ ಅಂತ. ಈಗ ಧಾರವಾಡ, ಹಾವೇರಿ, ಗದಗು, ಬಾಗಲಕೋಟೆ ಇಂಥ ಪ್ರದೇಶದಲ್ಲಿ ನಾವು ನೋಡ್ಕೊಂಡಾಗ ನಾವು ಕುರಿ ಮೇಕೆಗಳನ್ನು ಬೇರೆ ಬೇರೆ ತಳಿಗಳಿದ್ದಾವೆ. ಸೊ ಇದು ಹವಾಮಾನಕ್ಕೆ ಅನುಗುಣವಾಗಿ ಅಲ್ಲಿಯ ತಳಿಗಳೇನಿದ್ದಾವೆ ಅಲ್ಲ ಅಲ್ಲಿ ಅವು ಸ್ವಭಾವವನ್ನು ಹೊಂದಿರ್ತವೆ. ಈ ಉತ್ತರ ಭಾಗದಲ್ಲಿ ಅಂತಂದರೆ ಅವು ಮುಖ್ಯವಾಗಿ ತಂಪಾದ ವಾತಾವರಣಕ್ಕೆ ಹೊಂದಿಕೊಂಡಿರ್ತವೆ. ಈ ನಮ್ಮ ಭಾಗದ ಉತ್ತರ ಕರ್ನಾಟಕದ ಭಾಗದಲ್ಲಿ ಆಲ್ಮೋಸ್ಟ್ ನಾವು ಪೂರ್ವ ಪಶ್ಚಿಮ ಆಗಿರ್ಬೋದು ದಕ್ಷಿಣ ಭಾರತದ ತಳಿಗಳು ಆಲ್ಮೋಸ್ಟ್ ಎಲ್ಲವೂ ಕೂಡ ಹೊಂದಿಕೊಳ್ಳುತ್ತವೆ. ಸೊ ಆದ್ದರಿಂದ ಮುಖ್ಯವಾಗಿ ಕುರಿಯಲ್ಲಿ ಅಂತಂದರೆ ಡೆಕ್ಕಣಿ ಇದೆ, ಕೆಂಗಿತ್ತಲವಾದ ಕುರಿ ತಳಿಗಳಿದ್ದಾವೆ. ಮೇಕೆಯಲ್ಲಿ ಬಂದರೆ ನಾವು ಮಾಂಸಕ್ಕಾಗಿ ಸಾಕೋತೀವ ಅಥವಾ ಮತ್ತೆ ಹಾಲಿಗಾಗಿ ಸಾಕೋತೀವ ಅಂತ ಒಂದು ಪ್ರಶ್ನೆ ಬರುತ್ತೆ. ಮಾಂಸಕ್ಕಾಗಿ ಅಂತಂದರೆ ನಾವು ಶಿರೋಹಿ ತಗೊಳ್ಬೋದು ಅಥವಾ ಓಸ್ಮಾನಾಬಾದಿ ನಾವು ಲೋಕಲ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಕೂಡ ನಾವು ಬೆಳೆಸ್ಕೋಬೋದು. ಮತ್ತು ತೆಲಿಚೆರಿ ಅಂತ ಬರುತ್ತೆ, ಆಮೇಲೆ ಬೋಯರ್ ಅಂತ ಬರುತ್ತೆ. ಇದರ ಜೊತೆಗೆ ನಾವು ಹಾಲಿನ ತಳಿ ಅಂತ ನೋಡಬೇಕಾದ್ರೆ ಮುಖ್ಯವಾಗಿ ಅಂದರೆ ಜಮುನಾಪುರಿ ಹಿಡ್ಕೊಂಡು ಸಾಕಾಣಿಕೆಯನ್ನು ಮಾಡ್ಕೋಬೋದು. ಸಹಜವಾಗಿ ರೈತರು ಮಾಂಸಕ್ಕಾಗಿ ಸಾಕೋದ ಜಾಸ್ತಿ. ಹಾಂ, ಜಾಸ್ತಿ ಅಂತಂದರೆ ಮುಖ್ಯವಾಗಿ ಮಾಂಸಕ್ಕಾಗಿ ಸಾಕೋತಾರೆ. ಈಗ ಕೆಲವೊಂದು ಟಗರುಗಳನ್ನು ತರುತ್ತಾರೆ, ಆಮೇಲೆ 6 ತಿಂಗಳವರೆಗೂ ಸಾಕೊಂಡು ಮುಂದೆ ಕೂಡ ಈ ಥರ ಮಾಂಸಕ್ಕಾಗಿನೇ ಮಾರ್ತಾರೆ. ಇಲ್ಲ ಕೆಲವೊಬ್ಬರು ಬ್ರೀಡಿಂಗ್ ಪರ್ಪಸ್ ಕೂಡ ಮಾಡ್ತಾರೆ, ಅಂದರೆ ಮರಿಗಳನ್ನು ಈಗ ಕೆಲವೊಂದು ತಳಿಗಳಿರ್ತವೆ ಆ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಮರಿಗಳನ್ನು ಮಾಡಿ ಸೇಲ್ ಮಾಡುವಂಥ ಪದ್ಧತಿ ಕೂಡ ಇದೆ. ಈ ಸಾಕಾಣಿಕೆ ಪದ್ಧತಿಯಲ್ಲಿ ವೈವಿಧ್ಯತೆ ವ್ಯತ್ಯಾಸ ಏನ್ರಿ ಇರುತ್ತೆ? ಕುರಿ ಸ್ವಲ್ಪ ಮೃದುವಾದ ಒಂದು ಪ್ರಾಣಿ ಅಂತ ಹೇಳ್ಬೋದು. ಅದು ಮೃದುವಾದ ಆಹಾರವನ್ನು ಇಷ್ಟಪಡುತ್ತೆ, ಅಂದರೆ ಮುಖ್ಯವಾಗಿ ಮೆದುವಾದ ಹುಲ್ಲನ್ನು. ಈ ಆಕಾರದನ್ನು ನೋಡಿದಾಗ ಕುರಿ ಸ್ವಲ್ಪ ದಪ್ಪ ಇರುತ್ತೆ, ಮೇಕೆ ಸ್ವಲ್ಪ ತಿಳಿವು ಇರುತ್ತೆ. ಸೊ ಇದನ್ನು ನಾವು ಗಮನದಲ್ಲಿಟ್ಕೊಂಡು ಆಹಾರ ಕ್ರಮದಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಮುಖ್ಯವಾಗಿ ಅಂದರೆ ಹುಲ್ಲಿನಲ್ಲೇ ವ್ಯತ್ಯಾಸ ಆಗುತ್ತೆ. ಕುರಿನ ನಾವು ಗಮನದಲ್ಲಿಟ್ಕೊಂಡಾಗ ಕುರಿಯ ಬಾಲ ಏನಿರುತ್ತೆ ಉದ್ದ ಇರುತ್ತೆ, ಆಮೇಲೆ ಕೆಳಗಡೆ ಇರುತ್ತೆ, ಆಮೇಲೆ ಮೇಕೆನ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಅದನ್ನು ಇಷ್ಟಪಟ್ಟು ತಿಂತವೆ. ಆಹಾರದ ಕ್ರಮಗಳು ನೀವು ಸಾಕಾಣಿಕೆ ಪದ್ಧತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಈಗ ನಾವು ಮೊದಲೆಲ್ಲ ಅಂತರ ಸಂಚಾರಿ ಪದ್ಧತಿ ಅಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಅರೆಕಾಲಿಕ ಪದ್ಧತಿ ಅಂತ ಬರುತ್ತೆ, ಅಂದರೆ ಕೇವಲ ಮೇಲಿಕ್ಕೆ ಹೊರಗೆ ಅಂತ ಇದೆ. ಸೊ ಕೊಟ್ಟಿಗೆಯಲ್ಲಿ ನಾವು ಪ್ಯೂರ್ ಆಗಿ ಅದಕ್ಕೆ ಏನೇನು ಆಹಾರ ಕ್ರಮಗಳಿದಾವಲ್ಲ ಅಲ್ಲೇನೆ ಹಾಕ್ತೀವಿ, ಅವಕ್ಕೇನು ಮೇಲಿಕ್ಕೆ ಬಿಡೋದಿಲ್ಲ. ಸೊ ಇದು ವ್ಯತ್ಯಾಸ ಆಗುತ್ತೆ. ಈಗ ನಾವು ಸಂಚಾರಿ ಪದ್ಧತಿಯಲ್ಲಿ ಅಂದರೆ ಹೊರಗಡೆದೇನು ಗಿಡಗಂಟಿಗಳಿದ್ದಾವೆ ಹುಲ್ಲನ್ನು ಅಲ್ಲೇ ತಿಂದು ಬರುತ್ತೆ, ಆಮೇಲೆ ಅದನ್ನೇನು ಒಂದು ಊರಿಂದ ಇನ್ನೊಂದು ಊರಿಗೆ ಸಾಗಿಸ್ತಿರುವಾಗ ದಾನಿ ಮಿಶ್ರಣವನ್ನು ಕೊಡಬೇಕಾಗುತ್ತೆ. ಮುಖ್ಯವಾಗಿ ನಾವು ದಾನಿ ಮಿಶ್ರಣವನ್ನು ಒಂದು 100 ಕೆಜಿ ನಾವು ದಾನಿ ಮಿಶ್ರಣವನ್ನು ಏನಾದರೂ ಮಾಡಬೇಕು ಅಂತಂದರೆ ಕೆಲವೊಂದು ಪದಾರ್ಥಗಳನ್ನು ನಾವು ಉಪಯೋಗ ಮಾಡ್ಕೋಬೇಕಾಗುತ್ತೆ. ಮುಖ್ಯವಾಗಿ ಏಕದಳದ ನುಚ್ಚನ್ನು ಒಂದು 40 ಕೆಜಿ ಅಷ್ಟು ನಾವು ತಗೊಂಡ್ರೆ, ಮುಖ್ಯವಾಗಿ ಅದರಲ್ಲಿ ಗೊಂಜಾಳ ಆಗಿರ್ಬೋದು ಜೋಳ ಆಗಿ ಮಾಡ್ಕೋಬೇಕು. ಮತ್ತು ಎಣ್ಣೆ ಕಾಳುಗಳಂದರೆ ಮುಖ್ಯವಾಗಿ ಸೋಯಾಬೀನ್ ಆಗಿರ್ಬೋದು ಶೇಂಗಾ ಆಗಿರ್ಬೋದು ಅದನ್ನೊಂದು 30 ಕೆಜಿ ತೊಗೋಬೇಕು. ಇದೆಲ್ಲ ತೌಡುಗಳನ್ನು ಕೂಡ ಒಂದು 20 ಕೆಜಿ ಅಷ್ಟು ತಗೋಬೇಕಾಗುತ್ತೆ. ಸೊ ಇದರ ಜೊತೆಗೆ ನಾವು ಲವಣ ಮಿಶ್ರಣ ಇಂಗ್ಲೀಷ್ ಬೇಕಾಗುತ್ತೆ, ಆಮೇಲೆ 1 ಕೆಜಿ ಅಷ್ಟು ಉಪ್ಪು, ಅಂದರೆ ಒಂದು ಬ್ಯಾಲೆನ್ಸ್ ರೇಷನ್ ಅಂತ ನಾವು ಹೇಳ್ತೀವಿ. ಏಕದಳದ ನುಚ್ಚು ಎಂತೆ ಸುಮಾರು ಏನಿಲ್ಲ ಅಂದರೂ 750-500 ಗ್ರಾಮ್ ಅಷ್ಟು ನಾವು ಪ್ರತಿ ಕುರಿ ಮೇಕೆಗೆ ನಾವು ಕೊಡಬೇಕು. ಪ್ರತಿದಿನ ಕೊಡಬೇಕು. ಈ ದಾಣಿ ಮಿಶ್ರಣ ಅಂದ್ರಲ್ಲ, ಬೇಸಿಗೆಯೊಳಗಂತರೂ ಸಿಗೋದು ಕಷ್ಟ ಆಗುತ್ತೆ, ಅವಾಗ ರಸಮೇವು ಅಂತದೇನ ಕೊಡ್ತಾರೆ? ಹಾ, ರಸಮೇವು ಕೂಡ ಮಾಡ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ರಸಮೇವನು ಕೂಡ ರೆಡಿಮೇಡ್ ಆಗಿ ಸಪ್ಲೈ ಮಾಡ್ತಿದ್ದಾರೆ. ಅಂದ್ರೆ ಒಂದು ರಸಮೇವು ಘಟಕವನ್ನು ತಯಾರು ಮಾಡ್ಕೊಳ್ಳೋದೇ ಒಳ್ಳೇದು. ಮುಖ್ಯವಾಗಿ ಅವರು ಹುಲ್ಲನ್ನು ಜಾಗ ಇತ್ತಂದ್ರೆ ಹುಲ್ಲನ್ನು ಬೆಳ್ಕೊಳ್ಳೋದು ಕೂಡ ಸೂಕ್ತ ಅಂತ ಹೇಳ್ತೀವಿ. ಹುಲ್ಲಿನಲ್ಲಿ ಬೇರೆ ಬೇರೆ ತರಗಳಿದ್ದಾವೆ, ಏಕದಳ ಮೇವಿನ ಬೆಳೆಗಳಿದ್ದಾವೆ, ದ್ವಿದಳ ಮೇವಿನ ಬೆಳೆಗಳಿದ್ದಾವೆ. ಅದರಲ್ಲೇ ನಾವು ಏಕವಾರ್ಷಿಕ ಮತ್ತು ಬಹುವಾರ್ಷಿಕ ಅಂತ ಹೇಳಿ ಮಾಡ್ಕೋಬಹುದು. ಯಾಕಂದ್ರೆ ನಾವು ಯಾವುದೇ ಒಂದು ಈ ಸಾಕಾಣಿಕೆ ಪದ್ಧತಿಯಲ್ಲಿ ತಗೊಂಡಾಗ ಸುಮಾರು 60-70% ಖರ್ಚು ಕೊಡೋದ್ರಿಂದ ನಾವು ಆಹಾರದ ಖರ್ಚನ್ನು ತಗ್ಗಿಸ್ಬೋದು, ಇದರಿಂದ ಲಾಭವನ್ನು ಕೂಡ ಪಡ್ಕೋಬಹುದು. ಏಕದಳದಲ್ಲಿ ಮುಖ್ಯವಾಗಿ ಗೋವಿನ ಜೋಳ ಬರುತ್ತೆ, ಆಮೇಲೆ ಗಡ್ಡೆ ಹುಲ್ಲು ಗ್ರೇಜಿಂಗ್ ಗಿನಿ ಅಂತ ಬರುತ್ತೆ, ಆಮೇಲೆ ಸಜ್ಜೆ ಅದನ್ನು ಕೂಡ ಬೆಳ್ಕೋಬಹುದು. ಈ ಮುಖ್ಯವಾಗಿ ಅಂತಂದ್ರೆ ಬಹುವಾರ್ಷಿಕ ಒಂದು ಜೋಳ ಇದೆ, ಅಂದ್ರೆ ಮಲ್ಟಿಕಟ್ ಸೊರ್ಗಮ್ ಅಂತ ಹೇಳ್ತೀವಿ. ಅದು ಕೂಡ ಕುರಿ ಮೇಕೆಗೆ ಬಹಳ ಸೂಕ್ತ, ಯಾಕಂದ್ರೆ ಅದರದ್ದು ಕಾಂಡಗಳು ಎಲ್ಲ ತಿಳು ಇರುತ್ತೆ. ಬರೀ ಏಕದಳ ಬೆಳೆಯುದು ಅಥವಾ ಬರೀ ದ್ವಿದಳ ಬೆಳೆಯುದು ಹಿಂಗ್ ಮಾಡೋದಕ್ಕಿಂತ ಅದೊಂದು ನಮ್ಮಲ್ಲಿ ಎಷ್ಟು ಪ್ರಾಣಿಗಳಿದಾವೆ ಅಂತ ನೋಡ್ಕೊಂಡ್ಬಿಟ್ಟು ನಾವು ಪ್ಯಾಚ್ ವೈಸ್ ಹಾಕೋಬೇಕಾಗುತ್ತೆ. ಅಂದ್ರೆ ನಮ್ಗೆ ಕಂಟಿನ್ಯೂಸ್ ಆಗಿ ನಮಗೆ ಮೇವು ಸಿಗ್ತಾ ಇರಬೇಕು. ಸೊ ಏಕದಳದ ಮೇವನ್ನ ನಾವು ಮೂರು ಭಾಗ ಹಾಕಿದ್ರೆ ಒಂದು ಭಾಗ ದ್ವಿದಳ ಮೇವನ್ನ ಹಾಕ್ಲೇಬೇಕಾಗುತ್ತೆ. ಅವಾಗ ಮಾತ್ರ ಅದು ಒಂದು ಉತ್ತಮವಾದ ಮಾಂಸದ ಇಳುವರಿ ಆಗಿರ್ಬೋದು, ಹಾಲಿನ ಇಳುವರಿ ಆಗಿರ್ಬೋದು ಕೊಡುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಬಡಕಲ ಆಗ್ಬಿಟ್ಟು ನಮಗೆ ಏನು ಮಾಂಸದ ಇಳುವರಿ ಕೂಡ ಬರೋದಿಲ್ಲ. ಈ ಬಹುವಾರ್ಷಿಕ ಗಿಡಗಳು ಇದಾವೆ ಅಂದ್ರಲ್ಲಿ ಯಾವುವು? ಮುಖ್ಯವಾಗಿ ಗಿನಿ ಹುಲ್ ಅಂತ ಬರುತ್ತೆ, ಆಮೇಲೆ ಹೈಬ್ರಿಡ್ ನೇಪಿಯರ್ ಅಂತ ಬರುತ್ತೆ. ಅದರ ಜೊತೆಗೆ ನಾವು ಮೇವಿನ ಮರಗಳನ್ನು ಕೂಡ ಹಾಕೋಬಹುದು, ಅಂದರೆ ಬಾರ್ಡರ್ ಸುತ್ತಲೂ. ಮುಖ್ಯವಾಗಿ ಅಂದರೆ ನುಗ್ಗೆ ಚೊಗಚೆ ಇದೆ, ಆಮೇಲೆ ಸೂಬಬುಲ್ ಇದೆ, ಆಮೇಲೆ ಗೊಬ್ಬರ ಗಿಡ ಅಂತಿದೆ, ಅದನ್ನು ಕೂಡ ಹಾಕೋಬೇಕಾಗುತ್ತೆ. ಈ ಭೂಮಿ ಇದ್ದಂಥವ್ರು ಇದನ್ನೆಲ್ಲ ಮಾಡಬಹುದು, ಭೂಮಿ ಇಲ್ಲದವರು ಸಾಕಾಣಿಕೆ ಮಾಡಬಹುದು? ಮಾಡಬಹುದು, ಸ್ವಲ್ಪ ಪ್ರಮಾಣದಲ್ಲಿ ಜಾಗ ಅಂತೂ ಬೇಕಾಗುತ್ತೆ. ಈಗ ನಾವು ಏನಿಲ್ಲ ಅಂದ್ರೆ ಒಂದು 20 ಗುಂಟೆ ಅಥವಾ 10 ಗುಂಟೆ ಜಾಗದಲ್ಲಿ ಕೂಡ ನಾವು ಕುರಿ ಮೇಕೆ ಸಾಕಾಣಿಕೆಯನ್ನು ಮಾಡ್ಕೋಬಹುದು. ಹಸಿರು ಮೇವನ್ನ ಸ್ವಲ್ಪ ಬೆಳ್ಕೊಳ್ಳೇಬೇಕಾಗುತ್ತೆ, ಇಲ್ಲ ಅಂದ್ರೆ ಈಗ ಮೇವಿನ ಮರಗಳನ್ನ ಕೂಡ ಬೆಳ್ಕೋಬಹುದು, ಬಾರ್ಡರ್ ಆಗಿ ಬೆಳ್ಕೋಬಹುದು. ಸೊ ಅದರ ಜೊತೆಗೆ ಅಜೋಲಾ ಅನ್ನುವಂತ ಒಂದು ಇದು ಬರುತ್ತೆ, ಪರ್ಯಾಯ ಬೆಳೆ ಅಂತ ಹೇಳ್ತೀವಿ ಅದನ್ನ. ಇದು ನೀರಿನ ಮೇಲೆ ಬೆಳೆಯುವಂತಹ ಪಾಚಿ ಸಸ್ಯ, ಇದನ್ನ ಕೂಡ ನಾವು ಒಂದು ಪ್ರೋಟೀನ್ ಯುಕ್ತವಾದ ಆಹಾರವಾಗಿ ಕೊಡಬಹುದು. ಇದಕ್ಕೇನು ಬಹಳ ಜಾಗ ಬೇಕಾಗುದಿಲ್ಲ, ಇದನ್ನ ನಾವು ಟ್ರೇಸ್ ಅಲ್ಲಿ ಕೂಡ ಬೆಳ್ಕೋಬಹುದು. ಅಂದ್ರೆ ಒಂದು 10x10 ಅಡಿ ಇರುವಂತಹ ಜಾಗದೊಳಗೆ ಈಗೇನ್ ತರಕಾರಿ ಟ್ರೇಸ್ಗಳು ಬರ್ತಾವಲ್ಲ ಅದು ಕ್ಲೋಸ್ಡ್ ಇರಬೇಕು. ಈ ಅಜೋಲಾ ಬೆಳೆಯಕ್ಕೆ ಮುಖ್ಯವಾದ ಕೆಲವೊಂದು ಅಂಶಗಳು ಅಂತಂದ್ರೆ, ಇದನ್ನ ನೆರಳಲ್ಲಿ ನಾವು ಬೆಳಬೇಕಾಗುತ್ತೆ, ಅಂದ್ರೆ ಕೌನೆಳ ಅಂತ ಹೇಳ್ತೀವಲ್ಲ ಅದರಲ್ಲಿ ಬೆಳಿಬೇಕಾಗುತ್ತೆ. ಪ್ರಖರವಾದ ಬಿಸಿಲು ಬೇಕಾಗಿಲ್ಲ. ಆಮೇಲೆ ಇದ್ರದ್ದು ನೀರಿನ ಆಳವನ್ನು ಕೂಡ ಮುಖ್ಯ ಆಗುತ್ತೆ. ಇದು 1-1.5 ಅಡಿ ಮಾತ್ರ ಇರಬೇಕು, ಯಾಕಂದ್ರೆ ಇದ್ರದ್ದು ಅಜೋಲಾ ಏನ್ ಬೇರುಗಳು ಇರ್ತಾವಲ್ಲ ಚಿಕ್ಕದಿರುತ್ತೆ, ಇದು ನೀರಿನ ಮೇಲೆ ತೇಲೋದ್ರಿಂದ ಸೊ ನೀರಿನ ಆಳ ಕೂಡ ನಾವು 1-1.5 ಅಡಿ ಮಾತ್ರ ಇಡಬೇಕು. ಸೊ ಅದ್ರ ಜೊತೆಗೆ ಫಾಸ್ಫರಸ್ ಯುಕ್ತವಾದ ಒಂದು ಮಣ್ಣನ್ನಾಗಿರ್ಬೋದು, ಆಮೇಲೆ ಸಗಣಿಯನ್ನು ಕೂಡ ಹಾಕಿ ಇದನ್ನ ಬೆಳೆಸಬೇಕಾಗುತ್ತೆ. ಸೊ ನಾವು ಇದನ್ನ ತೆಗೆದಂಗೆ ಇದು ಕೂಡ ಹರಡ್ತಾ ಹೋಗುತ್ತೆ. ರೈತರು ಇದನ್ನ ಒಂಥರ ಅಂದ್ರೆ 0 maintenance ಅಲ್ಲಿ ಕೂಡ ಬೆಳೆದ್ ಬಿಟ್ಟು ಇದನ್ನ ಕೊಡಬಹುದು. ಕುರಿ ಮೇಕೆಯು ಗರ್ಭ ಧರಿಸಿದಂತ ಸಂದರ್ಭದೊಳಗೆ ಅಲ್ಲಿ ಹೆಚ್ಚಿನ ಕಾಳಜಿ ಏನರ ಬೇಕಾಗುತ್ತೆ? ನಿಜವಾಗ್ಲೂ ಬೇಕಾಗುತ್ತೆ. ಇನ್ನೇನು ಇಳಿಯೋದು ಒಂದು 15-20 ದಿನದ ಮುಂಚೆನ ನಾವು ಕೆಲವೊಂದು ಪಾಲನೆ ಪೋಷಣೆಗಳನ್ನು ಮಾಡಬೇಕಾಗುತ್ತೆ. ಅಂದ್ರೆ ದಾನಿ ಮಿಶ್ರಣ ಅಂತ ಏನು ಹೇಳಿದ್ನಲ್ಲ ಅದನ್ನ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. 1/2 kg ಕೊಡ್ತಾ ಇದ್ರೆ ಒಂದು 100 ಗ್ರಾಮ್ನ ಜಾಸ್ತಿ ಕೊಡಬೇಕಾಗುತ್ತೆ. ಆಮೇಲೆ ಅದನ್ನೇನು ಮೇಯ್ಲಿಕ್ಕೂ ಕೂಡ ಬಿಡಬಾರ್ದು, ಯಾಕೆಂದ್ರೆ ಕೆಲವೊಂದು ಸರಿ ಅದು ಅಬಾರ್ಷನ್ ಅಥವಾ ಕಂದ ಹಾಕುವ ಸಾಧ್ಯತೆ ಇರುತ್ತೆ. ಈ ಒಂದ್ಸಲ ಗರ್ಭ ಧರಿಸಿದ್ರೆ ಎಷ್ಟು ಮರಿ ಕೊಡಬಹುದು ಅಂದಾಜು? ಇದು ತಳಿಗಳ ಮೇಲೆ ಹೋಗುತ್ತೆ. ಈಗ ನಾವು ಮೇಕೆ ತಳಿಗಳಂತಂದ್ರೆ ಮುಖ್ಯವಾಗಿ 1 ಅಥವಾ 2 ಕೊಡುವಂತ ಪ್ರಾಣಿಗಳು ಇದಾವೆ, ಆಮೇಲೆ 4 ಕೊಡುವಂತ ತಳಿಗಳು ಇದಾವೆ. ಎವರೇಜ್ ಸಹಜವಾಗಿ 2 ಅಂತ ಹೇಳ್ತೀವಿ. 4 ಅಪರೂಪ ಅಪರೂಪ, ಮತ್ತೆ ಒಂದು ಬದುಕೋದು ಇಲ್ಲ ಅವು. ಸೊ 2 ಬದುಕಿದ್ರೆ 1 ಸತ್ತ ಹೋಗುತ್ತೆ, ಈ ತರ ಆಗುತ್ತೆ. ಅಂದ್ರೆ 4 ಮರಿ ಹಾಕಿತು ಅಂತ ಅಂದಾಗ ಅಷ್ಟು ಮರಿಯನ್ನು ಬದುಕಲ್ಲ. ಅಂದ್ರೆ ಕೆಲವೊಂದು ಸಾರಿ ಬದುಕುತ್ತೆ, ಅಪರೂಪ. ಯಾಕಂದ್ರೆ ಆಹಾರದ ಕೊರತೆ ಆಗಿರ್ಬೋದು, ಅದು ಆಹಾರ ಬಹಳ ಮುಖ್ಯ ಆಗುತ್ತೆ, ಬೆಳವಣಿಗೆಯಲ್ಲಿ ಕೂಡ ಕೊರತೆ ಆಗುತ್ತೆ. ಮರಿಗಳಂತೂ ಪಾಲನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ನಾವು ರೈತರಿಂದ ನಾವು ಕೇಳಿದೀವಿ ಮರಿಗಳು ಸತ್ತು ಹೋಗುತ್ತೆ ಅಂತ. ಅದು ಸತ್ತು ಹೋಗ್ಲಿಕ್ಕೆ ಮುಖ್ಯವಾದ ಕಾರಣ ಅಂದ್ರೇನು, ಮುಖ್ಯ ಆಹಾರ. ಅದಕ್ಕೆ ಸರಿಯಾಗಿ ಹಾಲನ್ನ ಕುಡಿಸದೇ ಇರೋದು, ಯಾಕಂದ್ರೆ ಇಳಿದ ತಕ್ಷಣ ಏನು ಮಾಡ್ಬೇಕು ಅಂದ್ರೆ ಗಿಣ್ಣದ ಹಾಲು ಅಂತ ಬರುತ್ತೆ. ಸೊ ಅದನ್ನ ನಾವು ಕುಡಿಸ್ಲೇಬೇಕಾಗುತ್ತೆ, ಅದು ಒಂದು ಪೋಷಕಾಂಶ ಭರಿತವಾದ ಹಾಲಂತ ಹೇಳ್ತೀವಿ. ಸೊ ಅದನ್ನ ಸರಿಯಾಗಿ ಕುಡಿಸೋದಿಲ್ಲ, ಆಮೇಲೆ 2-3 ತಿಂಗಳವರೆಗೂ ಹಾಲನ್ನ ಕುಡಿಸ್ಲೇಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನಾವು ಜಂತುನಾಶಕ ಔಷಧನ ಕೂಡ ಕೊಡಬೇಕು. ಯಾವಾಗ ಕೊಡಬೇಕು ಅಂತಂದ್ರೆ ಮುಖ್ಯವಾಗಿ 1 ವಾರ ಮೇಲ್ಪಟ್ಟು, ಅಂದ್ರೆ 7-10 ದಿನಕ್ಕೆ ನಾವು ಮೊದಲೇ ಡೋಸನ್ನ ಕೊಡಬೇಕಾಗುತ್ತೆ ಜಂತುನಾಶಕ ಔಷಧನ. ಆಮೇಲೆ 1 ತಿಂಗಳಾದ್ಮೇಲೆ ಮತ್ತೊಂದು ಡೋಸನ್ನ ಕೊಡಬೇಕು. ಆಮೇಲೆ 3 ತಿಂಗಳಿಗೊಮ್ಮೆ ನಾವು ಜಂತುನಾಶಕ ಔಷಧಗಳನ್ನ ಕೊಡಬೇಕಾಗುತ್ತೆ. ಇಲ್ಲಿ ನಾವು ಜಂತುನಾಶಕ ಔಷಧಗಳನ್ನ ಏನು ಉಪಯೋಗ ಮಾಡ್ತೀವಲ್ಲ ಪ್ರತಿ ಟೈಮ್ ನಾವು ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದಕ್ಕೆ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗುತ್ತೆ. ಅಂದರೆ ಜಂತುನಾಶಕ ಔಷಧಗಳು ಬೇರೆ ಬೇರೆ ಥರ ಇರ್ತವೆ. ಸೊ ಅದನ್ನು ನಾವು ಬೇರೆ ಬೇರೆ ಜಂತುನಾಶಕ ಔಷಧಗಳನ್ನು ಉಪಯೋಗಿಸಿಕೊಂಡು ಮರಿಗಳನ್ನು ನಾವು ಕಾಪಾಡ್ಕೋಬಹುದು. ಮರಿ ಇದ್ದಾಗ ಮಾತ್ರ ಕೊಡೋದು ಅಥವಾ ದೊಡ್ಡದಾದ್ಮೇಲೂ ಕೂಡ ಕೊಡ್ಬೋದು. ಯಾಕಂದರೆ ವರ್ಷದಲ್ಲಿ ನಾವು ಏನಿಲ್ಲ ಅಂದರೆ ಎರಡು ಸರಿ ಜಂತುನಾಶಕ ಔಷಧನ ಕೊಡಲೇಬೇಕು, ಕುರಿಯಾಗಿರ್ಬೋದು ಅಥವಾ ಮೇಕೆ ಆಗಿರ್ಬೋದು. ಈ ರೀತಿ ಲಸಿಕೆ ಕೊಡೋದು ಒಂದಾಯ್ತು, ಆಹಾರ ಕೊಡುವುದಂತದ್ದು ಈಗ ಹಾಲು ಎಷ್ಟು ದಿನ ಕುಡಿಯುತ್ತೆ ಆನಂತರ ನಾವು ಮೇವೆ ಮುಖ್ಯವಾಗಿ ಅದು ಏನಿಲ್ಲ ಅಂದ್ರೂ ಒಂದು ತಿಂಗಳವರೆಗೂ ಕಂಟಿನ್ಯೂಸ್ ಹಾಲು ಕುಡಿತಾ ಇರುತ್ತೆ. ನಾವು ಮೂರು ತಿಂಗಳವರೆಗೂ ಹಾಲನ್ನ ಕುಡಿಸ್ಬೇಕಂತ ಹೇಳ್ತೀವಿ. ಸೊ ಅದು ಒಂದು ತಿಂಗಳಾದ್ಮೇಲೆ ಸ್ವಲ್ಪ ಮೇಲೆ ಕಚ್ಚಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆವಾಗ ನಾವು ಒಂದು ಒಣ ಹುಲ್ಲು ಅಥವಾ ಅದನ್ನ ಮುಂದೆ ಇಡಬೇಕು. ಬಟ್ ಬಹಳ ಇಡುವಂಗಿಲ್ಲ, ಯಾಕೆಂದ್ರೆ ಅದರಲ್ಲಿ ಹೊಟ್ಟೆ ನಾವು ಒಂದು ಒಣ ಹುಲ್ಲು ಅಥವಾ ಅದನ್ನ ಮುಂದೆ ಇಡಬೇಕು ಬಟ್ ಬಹಳ ಇಡುವಂಗಿಲ್ಲ ಯಾಕೆಂದ್ರೆ ಅದರಲ್ಲಿ ಹೊಟ್ಟೆ ಇನ್ನೂ ಡೆವಲಪ್ ಆಗಿರೋದಿಲ್ಲ. ಸೊ ಆದ್ದರಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಮೂರು ತಿಂಗಳು ಇರುವಾಗ ಅದಕ್ಕೆ ಸ್ವಲ್ಪ ದಾನಿ ಮಿಶ್ರಣವನ್ನು ಕೊಡ್ಬೋದು. ಆಮೇಲೆ ಒಣ ಹುಲ್ಲು ಆಮೇಲೆ ಹಸಿ ಹುಲ್ಲಿ ಹೊಟ್ಟೆ ಇನ್ನೂ ಡೆವಲಪ್ ಆಗಿರೋದಿಲ್ಲ. ಸೊ ಆದ್ದರಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಮೂರು ತಿಂಗಳು ಇರುವಾಗ ಅದಕ್ಕೆ ಸ್ವಲ್ಪ ದಾನಿ ಮಿಶ್ರಣವನ್ನು ಕೊಡ್ಬೋದು. ಆಮೇಲೆ ಒಣ ಹುಲ್ಲು ಆಮೇಲೆ ಹಸಿ ಹುಲ್ಲನ್ನು ಕೂಡ ಕೊಡಬೇಕಾಗತ್ತೆ. ಕೆಲವೊಂದು ಸರಿ ಏನಪ್ಪ ಅಂದರೆ ಮರಿಗಳು ಜಾಸ್ತಿ ಇದ್ದಾಗ ಅದಕ್ಕೆ ಹಾಲು ಅದಕ್ಕೆ ಸ್ವಲ್ಪ ದಾನಿ ಮಿಶ್ರಣವನ್ನು ಕೊಡ್ಬೋದು. ಆಮೇಲೆ ಒಣ ಹುಲ್ಲು ಆಮೇಲೆ ಹಸಿ ಹುಲ್ಲನ್ನು ಕೂಡ ಕೊಡಬೇಕಾಗತ್ತೆ. ಕೆಲವೊಂದು ಸರಿ ಏನಪ್ಪ ಅಂದರೆ ಮರಿಗಳು ಜಾಸ್ತಿ ಇದ್ದಾಗ ಅದಕ್ಕೆ ಹಾಲು ಅದಕ್ಕೆ ಸರಿಯಾಗಿ ಸಿಗೋದಿಲ್ಲ. ಸೊ ಅವಾಗ ನಾವೇನು ಮಾಡಬೇಕು, ಬೇರೆ ಪ್ರಾಣಿಯಿಂದ ಹಾಲನ್ನು ಕಲೆಕ್ಟ್ ಮಾಡಿ ನಾವು ಕುಡಿಸ್ಲೇಬೇಕಾಗುತ್ತೆ. ಇಲ್ಲ ಅಂದರೆ ಮರಿಗಳು ಅಲ್ಲಿ ಕೂಡ ಸಾಯುವಂಥ ಸಾಧ್ಯತೆ ಬಹಳ ಇರುತ್ತೆ. ಅಂದರೆ ಈಗ ಸಹಜವಾಗಿ ನಾವು ಈ ಹಾಲನ್ನು ಕರೆದು ಒಂದು ಪಾತ್ರೆಯಲ್ಲಿ ಹಾಕಿ ಕುಡಿಸೋದು ಒಳ್ಳೆಯದು, ನೇರವಾಗಿ ಬಿಡೋದು ಒಳ್ಳೆಯದು? ಅದರಲ್ಲಿ ಎರಡೂ ಥರ ಲಾಭನೂ ಇದೆ ನಷ್ಟನೂ ಇದೆ. ಈಗ ನಾವು ಬಹಳ ಮರಿಗಳು ಇದ್ದರೆ ನಾವು ಕರೆದು ಬಿಟ್ಟು ಕುಡಿಸಿದ್ರೆ ಒಳ್ಳೆಯದು, ಯಾಕಂದರೆ ಸಮ ಪ್ರಮಾಣದಲ್ಲಿ ಅದಕ್ಕೆ ಈಗ ನಾಲ್ಕು ಹುಟ್ಟಿದರೆ ಅದಕ್ಕೆ ಹಾಲು ಸಾಲೋದಿಲ್ಲ. ಸೊ ಅದರಿಂದ ನಾವು ಏನಿಲ್ಲ ಅಂದ್ರೆ ಒಂದು 100 ml 200 ml ಡೈಲಿ ಕುಡಿಸ್ತಾ ಇದ್ರೆ ಅದಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಬರುತ್ತೆ. ಈಗ ನಾವು ಒಂದೇ ಬಿಟ್ಟಿರುವೆ ಅಂತಂದರೆ 2-3 ಮರಿಗಳು ಇದ್ದು ಅಂತಂದರೆ ಸೊ ಅದಕ್ಕೆ ಹಾಲು ಸಾಲೋದಿಲ್ಲ. ಸೊ ಅದರ ಜೊತೆಗೆ ಹಾಲಿನ ಏನು ಇಳುವರಿ ಇರುತ್ತಲ್ಲ ಕಡಿಮೆ ಆಗುತ್ತೆ. ಏನೋ ಕೆಲವೊಂದು ಜನ ಮರಿಯನ್ನು ತಂದು ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತಾವ್ರ ಅಲ್ವಾ, 4 ತಿಂಗಳದ ಮರಿ ತರೋದು, 12 ತಿಂಗಳ ಮರಿ ಮಾರೋದು, ಹಿಂಗೆಲ್ಲ ಅವ್ರಿಗೆ ಒಂದು ಕಿವಿ ಮಾತಿಲ್ಲ ಅಲ್ವಾ, ಇಷ್ಟು ತಿಂಗಳ ಮರಿ. ಯೂಶ್ವಲಿ ಹಂಗೆ ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇರೋದೇ ಅದಕ್ಕೆ. 3 ತಿಂಗಳು ಮೇಲ್ಪಟ್ಟೆ ಯಾವುದೇ ಒಂದು ಗಂಡು ಕುರಿ ಯೂಶ್ವಲಿ ಹಂಗೆ ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇರೋದೇ ಅದಕ್ಕೆ. 3 ತಿಂಗಳು ಮೇಲ್ಪಟ್ಟೆ ಯಾವುದೇ ಒಂದು ಗಂಡು ಕುರಿ ಆಗಿರ್ಬೋದು ಮೇಕೆನ ತರ್ತಾರೆ. ಆಮೇಲೆ 6 ಅಥವಾ 8 ತಿಂಗಳವರೆಗೂ ಅದನ್ನು ಸಾಕೊಂಡು ಅದನ್ನು ದೇಹದ ತೂಕವನ್ನು ಜಾಸ್ತಿ ಮಾಡಿ ಆಮೇಲೆ ಮಾರಾಟ ಮಾಡ್ತಾರೆ. ಇಲ್ಲಿ ರೋಗವನ್ನು ತಡೆಗಟ್ಟಬೇಕಾದ್ರೆ ಲಸಿಕೆ ಮುಖ್ಯ, ಸ್ವಚ್ಛತೆ ಮುಖ್ಯ. ಕುರಿ ಮೇಕೆಯಲ್ಲಿ ಕರಳು ಬೇನೆ ಅಂತ ರೋಗ ಬರುತ್ತೆ, ಆಮೇಲೆ PPR ಅನ್ನಂತೂ ಬರುತ್ತೆ, ಆಮೇಲೆ ಕುರಿ ಸಿಡುಬು ಅಂತ ಬರುತ್ತೆ, ಆಮೇಲೆ ಬ್ಲೂಟಂಗ್ ಅಂತ ಇದೆ. ಈ ತರ ಹಲವಾರು ಬ್ಯಾಕ್ಟೀರಿಯಾ ಮತ್ತು ವೈರಾಣು ರೋಗಗಳಿದ್ದಾವೆ. ಅದರಲ್ಲಿ ನಾವು ಮುಖ್ಯವಾಗಿ ಲಸಿಕೆಯನ್ನು ಅಂದರೆ ರೋಗ ಬರದಂತೆ ನಾವು ತಡೆಗಟ್ಟಲು ಕರಳು ಬೇನೆ ಲಸಿಕೆಯನ್ನು ಹಾಕಬೇಕಾಗತ್ತೆ. ಇದನ್ನು ನಾವು ಮುಂಗಾರು ಪೂರ್ವದಲ್ಲಿ ಹಾಕಬೇಕಾಗುತ್ತೆ. ಯಾವುದೇ ಒಂದು ನಾವು ಲಸಿಕೆಯನ್ನು ಹಾಕಬೇಕಂದ್ರೆ 3 ತಿಂಗಳು ಮೇಲ್ಪಟ್ಟು ಮರಿಗಳಿಗೆ ಇದನ್ನು ನಾವು ಮುಂಗಾರು ಪೂರ್ವದಲ್ಲಿ ಹಾಕಬೇಕಾಗುತ್ತೆ. ಸೊ ಇದನ್ನು ವರ್ಷದಲ್ಲಿ ಒಂದ್ಸರಿ ಕರುಳು ಬೇನೆ ಲಸಿಕೆಯನ್ನು ಹಾಕಿದ್ರೆ ಒಳ್ಳೆಯದು. ಆಮೇಲೆ PPR ಲಸಿಕೆಯನ್ನು ವರ್ಷದಲ್ಲಿ 2 ಸರಿ ಹಾಕಿದ್ರೆ ಒಳ್ಳೆಯದು. ಆಮೇಲೆ PPR ಲಸಿಕೆಯನ್ನು ವರ್ಷದಲ್ಲಿ 2 ಸರಿ ಬರುತ್ತೆ ಇದು. ಆಮೇಲೆ ಇನ್ನೊಂದು ಬ್ಲೂಟಂಗ್ ಅಂತ ಬರುತ್ತೆ, ಇದು ಕೂಡ ವರ್ಷದಲ್ಲಿ 2 ಸರಿ ಹಾಕಿದ್ರೆ ಒಳ್ಳೆಯದಿದು. ಸೊ ಅದರ ಜೊತೆಗೆ ನಾವು ಕಾಲು ಬಾಯಿ ಬೇನೆ ಲಸಿಕೆಯನ್ನು ಕೂಡ ಹೇಳ್ತೀವಿ. ಅದು ಮುಖ್ಯವಾಗಿ ಹಸು ಮತ್ತು ಎಮ್ಮೆಗಳಲ್ಲಿ ಇನ್ನೊಂದು ಬ್ಲೂಟಂಗ್ ಅಂತ ಬರುತ್ತೆ, ಇದು ಕೂಡ ವರ್ಷದಲ್ಲಿ 2 ಸರಿ ಹಾಕಿದ್ರೆ ಒಳ್ಳೆಯದಿದು. ಸೊ ಅದರ ಜೊತೆಗೆ ನಾವು ಕಾಲು ಬಾಯಿ ಬೇನೆ ಲಸಿಕೆಯನ್ನು ಕೂಡ ಹೇಳ್ತೀವಿ. ಅದು ಮುಖ್ಯವಾಗಿ ಹಸು ಮತ್ತು ಎಮ್ಮೆಗಳಲ್ಲಿ ಇರೋದು. ಬಟ್ ಕೆಲವೊಂದು ಭಾಗದಲ್ಲಿ ಏನಾಗುತ್ತಪ್ಪ ಅಂದರೆ ಇದು ಕಾಲು ಬಾಯಿ ಬೇನೆ ಗಾಳಿ ಮುಖಾಂತರ ಹರಡೋದ್ರಿಂದ ಕಾಲು ಬಾಯಿ ಬೇನೆ ಲಸಿಕೆಯನ್ನು ಕೂಡ ಹೇಳ್ತೀವಿ. ಅದು ಮುಖ್ಯವಾಗಿ ಹಸು ಮತ್ತು ಎಮ್ಮೆಗಳಲ್ಲಿ ಇರೋದು. ಬಟ್ ಕೆಲವೊಂದು ಭಾಗದಲ್ಲಿ ಏನಾಗುತ್ತಪ್ಪ ಅಂದರೆ ಇದು ಕಾಲು ಬಾಯಿ ಬೇನೆ ಗಾಳಿ ಮುಖಾಂತರ ಹರಡೋದ್ರಿಂದ ನಾವು ಕುರಿ ಮೇಕೆಗೂ ಕೂಡ ಹಾಕ್ಸಿ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಒಂದ್ಸರಿ ಅದು ರೋಗ ಬಂದ್ಬಿಡದಲ್ಲಿ ಏನಾಗುತ್ತಪ್ಪ ಅಂದ್ರೆ ಇದು ಕಾಲು ಬಾಯಿ ಬೇನೆ ಗಾಳಿ ಮುಖಾಂತರ ಹರಡೋದ್ರಿಂದ ನಾವು ಕುರಿ ಮೇಕೆಗೂ ಕೂಡ ಹಾಕ್ಸಿ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಒಂದ್ಸರಿ ಅದು ರೋಗ ಬಂದ್ಬಿಟ್ರೆ ನಾವು ಅದು ಸಾವಿನ ಪ್ರಮಾಣ ಬಹಳ ಜಾಸ್ತಿ ಆಗುತ್ತೆ, ಉತ್ಪಾದಕ ಶಕ್ತಿ ಕಡಿಮೆ ಕಡಿಮೆ ಆಗುತ್ತೆ. ಈಗ ನಾವು ಸಾಕಾಣಿಕೆ ಮಾಡಬೇಕಾದ ಹೊಸ ತಂತ್ರಜ್ಞಾನಗಳು ಏನಾದರೂ? ಇದು ಆಧುನಿಕ ಹಣ್ಣು ಕಿತ್ತಲು ಕೂಡ ಕೆಲವೊಂದು ಒಂದು ಸುಸ್ಥಿರವಾದ ಒಂದು ತಂತ್ರಜ್ಞಾನ ಅಂತ ಹೇಳಬಹುದು. ಸಮಗ್ರವಾಗಿ ಕುರಿ ಮೇಕೆ ಮತ್ತೆ ಕೋಳಿ ಸಾಕಾಣಿಕೆ ಘಟಕ ಅಂತ ಬಂದಿದೆ. ಈಗ ರೈತರಾಗಿರ್ಬೋದು, ಗ್ರಾಮೀಣ ಯುವಕರಾಗಿರ್ಬೋದು, ಅಥವಾ ಸಿಟಿಯಲ್ಲಿರುವಂತಹ ಯುವಕರಾಗಿರ್ಬೋದು, ಅವರಿಗೆ ಯಾರಿಗೆ ಕಡಿಮೆ ಜಾಗ ಇರುತ್ತಲ್ಲ ಅವರು ಈ ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೋಬಹುದು. ಅಂದ್ರೆ ಸಮಗ್ರವಾಗಿ ಕುರಿ ಮೇಕೆ ಸಾಕಾಣಿಕೆಯಿಂದ ಲಾಭ, ಮತ್ತೆ ಕೆಳಗಡೆ ಕೋಳಿ ಸಾಕಾಣಿಕೆಯಿಂದ ಲಾಭ. ಇದರಲ್ಲಿ ಮುಖ್ಯವಾಗಿ ಅಂದ್ರೆ ನಾವು ಇದು ಕೊಟ್ಟಿಗೆ ಪದ್ಧತಿ ಅಂತ ಹೇಳ್ತೀವಿ. ನಾವು ಏನಾದ್ರೂ ಕೊಟ್ಟಿಗೆ ಪದ್ಧತಿಯಲ್ಲಿ ಅಂದ್ರೆ ಎತ್ತರವಾದ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆಯನ್ನು ಮಾಡ್ಕೋಬೇಕು ಅನ್ನೋ ಒಂದು ಪ್ಲಾನ್ ಇದ್ರೆ ಕೆಳಗಡೆ ನಾವು ಕೋಳಿ ಸಾಕಾಣಿಕೆ ಕೂಡ ಮಾಡ್ಕೋಬಹುದು. ಸೊ ಇದೊಂದು ಸುಸ್ಥಿರವಾದ ಪದ್ಧತಿ. ಇದರಲ್ಲಿ ನಾವು ಯಾವ ತರ ಲಾಭ ಪಡ್ಕೋಬಹುದು ಅಂತಂದ್ರೆ, ನಾವು ಒಂದು ಕುರಿ ಮತ್ತು ಮೇಕೆ ಸಾಕಾಣಿಕೆಯಿಂದ ಲಾಭ ಬರುತ್ತೆ. ಆಮೇಲೆ ಅದ್ರದ್ದೇನು ಹಿಕ್ಕಿ ಬೀಳುತ್ತಲ್ಲ ಅದು ಕೂಡ ಕೋಳಿಗೆ ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ನಾವು ನಾಟಿ ಕೋಳಿನ ಆಗಿರ್ಬೋದು, ಆಮೇಲೆ ಇಂಪ್ರೂವ್ಡ್ ವೆರೈಟಿ ಕೋಳಿಗಳನ್ನು ಕೂಡ ಬಿಡ್ಬೋದು. ಅಂದ್ರೆ ಮುಖ್ಯವಾಗಿ ನಮ್ಮ ಕರ್ನಾಟಕ ತಳಿಗಳಾದ ಗಿರಿರಾಜ ಇದೆ, ಸ್ವರ್ಣಧಾರ ಇದೆ, ಆಮೇಲೆ ಕಲರ್ಡ್ ಬ್ರಾಯ್ಲರ್ ಅಂತ ಇದಾವೆ, ಅವನು ಕೂಡ ಬಿಡ್ಬೋದು. ಬಟ್ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಏನಪ್ಪಾ ಅಂದ್ರೆ, ಇಲ್ಲಿ 4 ವಾರ ವಯಸ್ಸಿನ ಮೇಲ್ಪಟ್ಟ ಕೋಳಿ ಮರಿಗಳನ್ನ ಅಲ್ಲಿ ಬಿಡಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ, ಅದಕ್ಕೆ ಗಮನಿಸಬೇಕಾದ ಒಂದು ಅಂಶ ಏನಪ್ಪಾ ಅಂದ್ರೆ, ಇಲ್ಲಿ 4 ವಾರ ವಯಸ್ಸಿನ ಮೇಲ್ಪಟ್ಟ ಕೋಳಿ ಮರಿಗಳನ್ನ ಅಲ್ಲಿ ಬಿಡಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಆಮೇಲೆ ಕೆಲವೊಂದು ಲಸಿಕೆಗಳು ಬರ್ತವೆ ಕೋಳಿ ಸಾಕಾಣಿಕೆಯಲ್ಲಿ, ಆ ಲಸಿಕೆಗಳನ್ನ ಎಲ್ಲ ಕೊಟ್ಟು ಬಿಟ್ಟಾದ್ಮೇಲೆ 5 ವಾರ ಬಿಡಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಆಮೇಲೆ ಕೆಲವೊಂದು ಲಸಿಕೆಗಳು ಬರ್ತವೆ ಕೋಳಿ ಸಾಕಾಣಿಕೆಯಲ್ಲಿ, ಆ ಲಸಿಕೆಗಳನ್ನ ಎಲ್ಲ ಕೊಟ್ಟು ಬಿಟ್ಟಾದ್ಮೇಲೆ 5 ವಾರ ವಯಸ್ಸಿನ ಮರಿಗಳನ್ನ ನಾವು ಅಲ್ಲಿ ಬಿಡಬೇಕಾಗತ್ತೆ. ಇದನ್ನ ನಾವು ಯಾವ ತರ ಉಪಯೋಗ ಮಾಡ್ಕೋಬಹುದು ಅಂತಂದ್ರೆ, ಈಗ ಏನಿಲ್ಲ ಅಂತಂದ್ರು ಕುರಿ ಮೇಕೆಗೆ ಒಂದು 10-15 square foot ಜಾಗ ಬೇಕಾಗುತ್ತೆ. ಒಂದು 500 square foot ಜಾಗ ಇದೆ ಅಂತಂದ್ರೆ, ನಾವು ಏನಿಲ್ಲ ಅಂದ್ರೆ ಒಂದು 30-40 ಕುರಿಗಳನ್ನ ಅಥವಾ ಮೇಕೆಗಳನ್ನ ಸಾಕೋಬಹುದು. ಕೆಳಗಡೆ ಏನಿಲ್ಲ ಅಂದ್ರೆ ಒಂದು 400-500 ಕೋಳಿಗಳನ್ನ, ಎಲ್ಲ ಅದ್ರ ಸುತ್ತಲೂ ಏನು ಒಂದು ಮ್ಯಾಗಟ್ಸ್ ಅಂತ ಫಾರ್ಮ್ ಆಗುತ್ತೆ, ಅಂದ್ರೆ ತತ್ತಿ ಇಡೋದಾಗಿರ್ಬೋದು. ಇದು ಏನಾಗುತ್ತೆ ಅಂದ್ರೆ ಪ್ರೋಟೀನ್ ಯುಕ್ತವಾದ ಆಹಾರ ತಯಾರಾಗುತ್ತೆ. ಸೊ ಅದು ಹಿಕ್ಕೆ ಬೀಳುತ್ತಲ್ಲ, ಸೊ ಅದನ್ನ ಹಿಕ್ಕೆನ ಯೂಶ್ವಲಿ ತಿನ್ನುತ್ತೆ ಕೋಳಿ. ಸೊ ಯಾಕಂತಂದ್ರೆ ಅದರಲ್ಲೂ ಸುತ್ತ ಕೆಲವೊಂದೆಲ್ಲ ಅದ್ರ ಸುತ್ತಲೂ ಏನು ಒಂದು ಮ್ಯಾಗಟ್ಸ್ ಅಂತ ಫಾರ್ಮ್ ಆಗುತ್ತೆ, ಅಂದ್ರೆ ತತ್ತಿ ಇಡೋದಾಗಿರ್ಬೋದು. ಇದು ಏನಾಗುತ್ತೆ ಅಂದ್ರೆ ಪ್ರೋಟೀನ್ ಯುಕ್ತವಾದ ಆಹಾರ ತಯಾರಾಗುತ್ತೆ. ಸೊ ಅದು ಹಿಕ್ಕೆ ಬೀಳುತ್ತಲ್ಲ, ಸೊ ಅದನ್ನ ಹಿಕ್ಕೆನ ಯೂಶ್ವಲಿ ತಿನ್ನುತ್ತೆ ಕೋಳಿ. ಸೊ ಯಾಕಂತಂದ್ರೆ ಅದರಲ್ಲೂ ಸುತ್ತ ಕೆಲವೊಂದು ಸರಿ ಹುಳುಗಳಾಗಿರ್ಬೋದು. ಸೊ ಅದು ಪ್ರೋಟೀನ್ ಯುಕ್ತವಾದ ಆಹಾರ ಅಂತ ಹೇಳ್ಬೋದು. ಒಂದು 10% ಆದ್ರೂ ಇದರಲ್ಲಿ ನಾವು ಆಹಾರದ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಏನು ನಾವು ಅಂದ್ರೆ ನೀವು ಕೇಳ್ಬೋದು, ಈ ಕೆಳಗಡೆನೆ ಗಂಜಲ ಬೀಳುತ್ತೆ ಇರುತ್ತೆ, ಹಿಕ್ಕೆ ಬೀಳುತ್ತೆ, ಅದು ಕೋಳಿಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಸೊ ನಾವು ಏನು ಒಂದು ಪ್ಯಾಸೇಜ್ ಇರುತ್ತೆ ನಡೆಯುವಂತ ಪ್ಯಾಸೇಜ್, ಅಲ್ಲಿ ನಾವು ಆಹಾರದ ಏನಿರುತ್ತೆ ಅಥವಾ ನೀರಿಂದ ಅಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಿ ಓನ್ಲಿ ಒಂದು 10% ಮಾತ್ರ ಖರ್ಚು ಕಡಿಮೆ ಆಗುತ್ತೆ. ಇಲ್ಲಿ ನಾವು ಜಾಗವನ್ನ ಉಪಯೋಗ ಮಾಡ್ಕೋತೀವಿ, ಅದರ ಜೊತೆ ಕೋಳಿ ಸಾಕಾಣಿಕೆಯನ್ನು ಮಾಡ್ತೀವಿ, ಮತ್ತೆ ಆಹಾರದ ಖರ್ಚು ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಎರಡುದ್ರಿಂದ ಕುರಿ ಮೇಕೆ ಮತ್ತೆ ಕೋಳಿ ಸಾಕಾಣಿಕೆಯಿಂದ ಕೂಡ ಅಟ್ ಎ ಟೈಮ್ ಲಾಭ ಪಡ್ಕೋಬಹುದು. ಈಗ ಕುರಿ ನಾವು ಇಟ್ಟಿವಿ ಅಂತಂದ್ರೆ ಅದರೊಂದು ಏನಿಲ್ಲ ಅಂದ್ರೂ 8-10 ತಿಂಗಳು ಅಥವಾ 1 ವರ್ಷವರೆಗೂ ನಾವು ಇಡ್ತೀವಿ. ಕೋಳಿದ ಹಂಗಲ್ಲ, ಪ್ರತಿ 2 ತಿಂಗಳು ಅಥವಾ 3 ತಿಂಗಳಿಗೆ ನಾವು ಬ್ಯಾಚ್ನ ಅಂದ್ರೆ ಮಾಂಸಕಾಯಿ ಸಾಕ್ತಿದ್ರೆ ಬ್ಯಾಚ್ನ ತೆಗೆದ್ಬಿಟ್ಟು ಮತ್ತೆ ಒಂದು ಹೊಸ ಬ್ಯಾಚ್ನ ಇಟ್ಕೋಬಹುದು. ಈ ಒಂದು ಸಾಕಾಣಿಕೆ ಪದ್ಧತಿಯಿಂದ ಬಹಳ ನಮ್ಮ ರೈತರು ಇದನ್ನ ಲಾಭ ಪಡ್ಕೋತಾ ಇದ್ದಾರೆ. ಸೊ ಇದರಲ್ಲಿ ಏನಪ್ಪ ಅಂದ್ರೆ ಕುರಿಯಿಂದನೂ ಲಾಭ ಬರುತ್ತೆ, ಮನೆ ಕೋಳಿಯಿಂದನೂ ಲಾಭ ಬರುತ್ತೆ. ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಅಂತಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅದು ನೆಲಹಾಸು ಏನಿರುತ್ತಲ್ಲ ಕಟ್ಟಿಗೆದಿರುತ್ತೆ ಅಥವಾ ಫೈಬರ್ದಿರುತ್ತೆ, ಅದರಲ್ಲಿ ತೂತಿಂದ ಬಿದ್ದು ಕೆಳಗಡೆ ಬಂದೇ ಬರುತ್ತೆ. ಅಂದ್ರೆ ಈ ಗಂಜಲ ಹಾಕ್ತೈತಿ ಮೇಲಿಂದ, ಅದು ಹಾಗೆ ನೇರವಾಗಿ ಬೀಳುತ್ತೋ ಅಥವಾ ಒಂದ್ ಕಡೆ ಶೇಖರಣೆ ಆಗಿ ಪೈಪ್ ಮೂಲಕ ಕೆಳಗೋಗುದು? ನಾವು ಹಂಗೂ ಕೂಡ ಮಾಡ್ಕೋಬಹುದು. ಸೊ ಕೆಳಗಡೆ ಏನು ನಾವು ಏನು ಕೋಳಿ ಸಾಕಾಣಿಕೆಗೆ ಅದ್ರದ ನೆಲಹಾಸನ ನಾವು ಭತ್ತದ ತೌಡನ್ನ ಉಪಯೋಗ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿ ಹೀರ್ಕೊಳ್ಳುತ್ತೆ, ಏನಿದು ಗಂಜಲ ಇರುತ್ತಲ್ಲ ಹೀರ್ಕೊಂಡಾಗ ಅದರದ್ದು ಏನು ತೊಂದರೆ ಆಗೋದಿಲ್ಲ. ಮತ್ತೆ ಅದರ ಜೊತೆಗೆ ಪೂರಕ ಆಹಾರ ಕೋಳಿ ಕೊಡಬೇಕಾಗುತ್ತೆ. ಪೂರಕ ಆಹಾರ ಕೊಡಲೇಬೇಕು. ನಾವು ಏನು ಕಮರ್ಷಿಯಲ್ ಆಗಿ ನಾವು ಆಹಾರ ನಾವು ದಾನಿ ಮಿಶ್ರಣ ಹೆಂಗೆ ಹೇಳಿದ್ನಲ್ಲ, ಅಲ್ಲೂ ಕೂಡ ಕೋಳಿಗೆ ನಾವು ಆಹಾರವನ್ನು ತಯಾರು ಮಾಡ್ಕೋಬಹುದು, ಇಲ್ಲಾಂದ್ರೆ ಅದನ್ನ ಕೊಂಡು ತಂದು ಕೂಡ ಹಾಕೋಬಹುದು. ಹಾಕ್ಲೇಬೇಕು. ಅದ್ರ ಜೊತೆ ನಾವು ಆಹಾರ ನಾವು ದಾನಿ ಮಿಶ್ರಣ ಹೆಂಗೆ ಹೇಳಿದ್ನಲ್ಲ, ಅಲ್ಲೂ ಕೂಡ ಕೋಳಿಗೆ ನಾವು ಆಹಾರವನ್ನ ತಯಾರು ಮಾಡ್ಕೋಬಹುದು, ಇಲ್ಲಾಂದ್ರೆ ಅದನ್ನ ಕೊಂಡು ತಂದು ಕೂಡ ಹಾಕೋಬಹುದು. ಹಾಕ್ಲೇಬೇಕು. ಅದ್ರ ಜೊತೆ ನಾ ಅಜೋಲ್ಲಾ ಅಂತ ಏನ್ ಹೇಳಿದ್ನಲ್ಲ, ನಾವು ಕುರಿ ಮೇಕೆ ಕೊಡ್ತಿಲ್ಲ, ಅದೇ ತರ ನಾವು ಕೋಳಿಗೂ ಕೂಡ ಕೊಡಬಹುದು. ಇದು ಒಂದು ಅನ್ಬಹುದು, ಇಲ್ಲಾಂದ್ರೆ ಅದನ್ನ ಕೊಂಡು ತಂದು ಕೂಡ ಹಾಕೋಬಹುದು. ಹಾಕ್ಲೇಬೇಕು. ಅದ್ರ ಜೊತೆ ನಾ ಅಜೋಲಾ ಅಂತ ಏನ್ ಹೇಳಿದ್ನಲ್ಲ, ನಾವು ಕುರಿ ಮೇಕೆ ಕೊಡ್ತಿಲ್ಲ, ಅದೇ ತರ ನಾವು ಕೋಳಿಗೆ ಕೂಡ ಕೊಡಬಹುದು. ಇದು ಒಂದು ಒಂದು ಪ್ರೋಟೀನ್ ಯುಕ್ತವಾದ ಆಹಾರ ಅಂತ ಹೇಳ್ಬೋದು. ಈ ಕುರಿತು ತರಬೇತಿ ಕೂಡ ಬೇಕಾಗುತ್ತೆ ರೈತರಿಗೆ, ಯಾಕೆಂದ್ರೆ ಹೊಸ ಹೊಸ ತಂತ್ರಜ್ಞಾನಗಳು ಇರ್ತವೆ, ಅವ್ರು ಮಾಡ್ತಾ ಇರ್ತಾರೆ, ಬಟ್ ಯಾವ ತರ ವೈಜ್ಞಾನಿಕವಾಗಿ ಒಂದು ಕೆಲವೊಂದು ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡಾಗ ಅವ್ರು ಲಾಭ ಪಡ್ಕೊಳ್ತಾರೆ. ಆದ್ರೆ ಇದರಲ್ಲಿ ನಾವು ಹೈನುಗಾರಿಕೆ ನಾವು ಕಂಪೇರ್ ಮಾಡಿದಾಗ ಕುರಿ ಮೇಕೆ ಸಾಕಾಣಿಕೆ ಬಹಳ ಸುಲಭ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅದರದ್ದು ನಿರ್ವಹಣೆ ಖರ್ಚು ಕೂಡ ಕಡಿಮೆ, ಆಮೇಲೆ ಒಬ್ಬರೇ ಏನಿಲ್ಲ ಅಂದ್ರೆ ಒಂದು 20-50 ಕುರಿ ಮೇಕೆಗಳನ್ನ ಎಟ್ ಅ ಟೈಮ್ ನೋಡ್ಕೋಬಹುದು. ಕುರಿ ಮೇಕೆ ಸಾಕಾಣಿಕೆಗೆ ತರಬೇತಿ ಬರ್ತದೆ ಕೆವಿಕೆಯಲ್ಲಿ. ಈಗ ಮಾರುಕಟ್ಟೆ ಹೇಗೆ ಹುಡುಕೋದು? ಮಾರುಕಟ್ಟೆ ನಾವು ಸ್ಥಳೀಯವಾಗಿಯೇ ಹುಡುಕ್ಬೇಕಾಗುತ್ತೆ. ಅಂದ್ರೆ ಧಾರವಾಡದಲ್ಲಿ ಏನು ಮಾರುಕಟ್ಟೆ ಇದೆ ಅದನ್ನು ನೋಡ್ಕೊಂಡ್ಬಿಟ್ಟೇನೆ ನಾವು ಬೇರೆ ಬೇರೆ ತಳಿಗಳನ್ನ ಸಾಕೋಬಹುದು. ಆಮೇಲೆ ಉತ್ತರ ಭಾಗದಲ್ಲಿ ನೋಡ್ಬೇಕು ಅಂದ್ರೆ ಸವದತ್ತಿದು ಒಂದಿದೆ, ಆಮೇಲೆ ಎರಗಟ್ಟಿಯಲ್ಲಿ ಕೂಡ ಮಾರುಕಟ್ಟೆ ಇದೆ, ಆಮೇಲೆ ಬಾಗಲಕೋಟೆ, ವಿಜಯಪುರ, ಅಲ್ಲಿ ಲೋಕಲ್ ಏನು ಇದಾವಲ್ಲ ಅಲ್ಲಿ ನಮ್ಮ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ತಳಿಗಳು ಸಿಗ್ತವೆ, ಅದರಲ್ಲಿ ಕೂಡ ತಗೊಳ್ಬಹುದು. ದಿನನಿತ್ಯ ಕೂಡ ಬೇಡಿಕೆ ಇದೆ, ದಿನನಿತ್ಯ ಬೇಡಿಕೆ ಇದೆ. ಹಾಗಾಗಿ ಮಾರುಕಟ್ಟೆಗೆ ಅಂತ ಏನು ಹೆದರಿಕೆ ಕೊಡುವಂತದ್ದೇನಿಲ್ಲ. ಆದ್ರೆ ಕೋಳಿ ಸಾಕಾಣಿಕೆಯಲ್ಲಿ ಮಾತ್ರ ಮಾರುಕಟ್ಟೆ ವ್ಯತ್ಯಾಸ ಆಗುತ್ತೆ, ಅದು ಯಾವಾಗ ಏರುತ್ತೆ ಯಾವಾಗ ಇಳಿಯುತ್ತೆ ಅಂತ ಹೇಳಕ್ ಬರೋದಿಲ್ಲ. ಅಂದ್ರೆ ರೈತರು ಕೂಡ ಸಾಕಾಣಿಕೆ ಮಾಡಿ ಸಾಕಷ್ಟು ಅನುಭವವನ್ನು ಪಡ್ಕೊಂಡಿದ್ದಾರೆ. ಅವರ ಅನುಭವ ತಿಳ್ಕೊಂಡಾಗ ನಿಮಗೇನು ಅನ್ಸುತ್ತೆ, ನಿಮ್ಮ ತಂತ್ರಜ್ಞಾನಕ್ಕೂ ಅವ್ರು ಸಾಕಾಣಿಕೆ ಮಾಡೋದು? ಯೂಶ್ವಲಿ ನಾವು ತರಬೇತಿಗಳನ್ನ ಕೈಕೊಳ್ತೀವಿ. ಸೊ ತರಬೇತಿಯಲ್ಲಿ ನಮ್ಮ ರೈತರು ಏನು ಮಾಡ್ಕೊಂಡಿರ್ತಲ್ಲ, ಈಗ ಸುಮಾರು ಒಂದು 5 ವರ್ಷಗಳಿಂದ ನಾವು ತರಬೇತಿಗಳನ್ನ ಕೊಡ್ತಾ ಇದೀವಿ. ನಮ್ಮಿಂದ ತರಬೇತಿಯನ್ನ ಪಡ್ಕೊಂಡವ್ರಿಗೆ ಈಗ ನಾವು ಹೊಸ ಏನು ತರಬೇತಿ ಕೊಡ್ತಿಲ್ಲ, ಅವ್ರನ್ನು ಕೂಡ ಕರೆಸಿರ್ತೀವಿ. ಸೊ ಅಲ್ಲಿ ಅವರಿಗೆ ಅನುಭವನಗಳು ಹೇಳಿರ್ತೀವಿ, ಅಥವಾ ನಾವು ಕೂಡ ಕನ್ಸಲ್ಟೆನ್ಸಿ ಮಾಡಿ ಅವ್ರು ಮಾಡಿದಾರೋ ಇಲ್ಲೋ ಅಂತ ಕೂಡ ಕೇಳ್ತಿರ್ತೀವಿ. ಸೊ ಅಲ್ಲಿ ನನ್ನ ಅನುಭವಕ್ಕೆ ಬಂದಿದ್ದು ಅಂತಂದ್ರೆ, ಫಸ್ಟ್ ಎಲ್ಲರೂ ಕುರಿ ಸಾಕಾಣಿಕೆ ಮಾಡಕ್ಕೆ ಹೋಗ್ತಾರೆ, ನಾ ಹೇಳಿದ್ನಲ್ಲ ಟಗರನ್ನ ಸಾಕೋಬಹುದು ಅನ್ನ ಹೋಗ್ತಾರೆ, ಬಟ್ ಅದರಲ್ಲಿ ಜಾಸ್ತಿ ಲಾಭ ಬರೋದಿಲ್ಲ ಅವರಿಗೆ. ಆಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವರು ಮೇಕೆ ಸಾಕಾಣಿಕೆ ಅಂದ್ರೆ ಆಡು ಸಾಕಾಣಿಕೆ ಜಾಸ್ತಿ ಹೋಗಿದ್ದುಂಟು. ಯಾಕೆ ಅಂತ ಕೇಳಿದಾಗ ಅವರು ಹೇಳಿದ್ದು ಅಂದ್ರೆ, ನಮಗೆ ಮೇಕೆ ಸಾಕಾಣಿಕೆ ನಿರ್ವಹಣೆ ಬಹಳ ಸುಲಭ ಅಂತ ಹೇಳಿದ್ದಾರೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೇಕೆ ಸಾಕಾಣಿಕೆ ಘಟಕ ಇದೆ, ಅದರಲ್ಲಿ ನಾವು ಮುಖ್ಯವಾಗಿ ತೆಲಿಚೇರಿ ಅನ್ನುವಂಥ ಒಂದು ತಳಿಗಳನ್ನ ಇಟ್ಕೊಂಡಿದ್ದೀವಿ. ಅದರಲ್ಲಿ ನಾವು ಮುಖ್ಯವಾಗಿ ತೆಲಿಚೇರಿ ಅನ್ನುವಂಥ ಒಂದು ತಳಿಗಳನ್ನ ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ನಿಟ್ಟಿನೊಳಗೆ ರೈತರು ವಿಚಾರ ಮಾಡಲಿ, ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ಕೆವಿಕೆಯಲ್ಲಿ ಕೇಳ್ಕೊಂಡ್ರೆ ಸಿಗುತ್ತೆ ಅಲ್ವಾ? ಹೆಚ್ಚು ಕಡಿಮೆ ಎಲ್ಲಾ ಕೆವಿಕೆಯಲ್ಲಿ ಆಡು ಸಾಕಾಣಿಕೆ ಮೇಕೆ ಸಾಕಾಣಿಕೆ ತರಬೇತಿಗಳಿರ್ತವೆ. ಸೊ ತರಬೇತಿ ತಗೊಳ್ಳೇಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಏನೇನು ವೈಜ್ಞಾನಿಕ ಪದ್ಧತಿಗಳಿದ್ದಾವೆ, ಆಮೇಲೆ ಸರ್ಕಾರದಿಂದ ಏನೇನು ಸೌಲಭ್ಯಗಳಿದಾವೆ ಅಂತ ಕೂಡ ನಾವು ಮಾಹಿತಿನ ಕೊಡ್ತಿರ್ತೀವಿ. ಸೊ ಅದರ ಜೊತೆಗೆ ನಾವು ಮೌಲ್ಯಮಾಪನ ಕೂಡ ನಾವು ಮಾಡ್ತೀವಿ ಒಬ್ಬರು ರೈತರು, ಆಮೇಲೆ ಸರ್ಕಾರದಿಂದ ಏನೇನು ಸೌಲಭ್ಯಗಳಿದಾವೆ ಅಂತ ಕೂಡ ನಾವು ಮಾಹಿತಿನ ಕೊಡ್ತಿರ್ತೀವಿ. ಸೊ ಅದರ ಜೊತೆಗೆ ನಾವು ಮೌಲ್ಯಮಾಪನ ಕೂಡ ನಾವು ಮಾಡ್ತೀವಿ ಒಬ್ಬರು ರೈತರು ಮಾಡಿದಂತಹ ಅನುಭವಸ್ಥರು ಇರ್ತಾರೆ, ಮಾಡದೇ ಇರುವಂತರು ಇರ್ತಾರೆ. ಕೆಲವೊಂದು ಜನಕ್ಕೆ ಕುರಿ ಮೇಕೆ ಅಂದ್ರೆ ಏನಂತ ಗೊತ್ತೂ ಇರೋದಿಲ್ಲ. ಸೊ ಅಂಥವರಿಂದ ಹಿಡ್ಕೊಂಡು ನಾವು ಎಲ್ಲರನ್ನು ಗಮನದಲ್ಲಿಟ್ಕೊಂಡು ವಿವಿಧ ವಿಷಯಗಳನ್ನು ಕುರಿತು ಅಂದ್ರೆ ನಾವು ಹೇಳಿದ್ನೆಲ್ಲ ಬೇಸಿಕ್ ಇಂದ ಹಿಡ್ಕೊಂಡು ಪ್ರತಿಯೊಂದು ನಿರ್ವಹಣೆ ಹಂತದವರೆಗೂ ಆಗಿರ್ಬೋದು, ಅದರ ಸೌಲಭ್ಯಗಳಾಗಿರ್ಬೋದು, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಆಮೇಲೆ ತರಬೇತಿ ನಂತರ ಅವ್ರದ್ದು ಮೌಲ್ಯಮಾಪನ ಮಾಡ್ತೀವಿ, ಎಷ್ಟು ತಿಳ್ಕೊಂಡಿದ್ದಾರೆ ಇವರು ಅಂತ ಹೇಳಿ. ಸೊ ಅದ್ರ ಜೊತೆಗೆ ನಾವು ಫೀಲ್ಡ್ ವಿಸಿಟ್ಸ್ ಕೂಡ ಇಟ್ಟಿರ್ತೀವಿ. ಸೊ ಅವ್ರಿಗೆ ಅನುಭವ ಆಗಲಿ ಅಂತೇಳಿ ಜಾಸ್ತಿ ರೈತರಿಂದ ಕೂಡ ತರಬೇತಿನ ಕೊಡಿಸ್ತೀವಿ ಅವರಿಗೆ, ಅವ್ರದ್ದು ಅನುಭವನ ಹಂಚಿಕೊಳ್ಳುವಂತಹದ್ದಾಗಿರ್ಬೋದು, ಅದನ್ನು ಕೂಡ ಇಟ್ಟಿರ್ತೀವಿ ತರಬೇತಿಯಲ್ಲಿ. ಅಂದ್ರೆ ಒಂದು ಘಟಕಕ್ಕೆ ಇಷ್ಟು ಖರ್ಚು ಬರ್ತಂಗೆ ಇರುತ್ತಾ? ಯಾಕಂದ್ರೆ ಕೆಲವೊಂದಿಷ್ಟು ಕಂಪನಿಗಳು ಕೋಳಿ ಸಾಕಾಣಿಕೆ ಆಗ್ಬೋದು, ಆಡು ಕುರಿ ಕೆಲ ಸಾಕಲಿಕ್ಕೆ ತಮ್ಮದೇ ಆದಂತ ಒಂದು ಇದನ್ನ ಮಾಡಿಬಿಟ್ಟಿರ್ತಾರೆ. ಹೌದು, ಈಗ 20+1 ಯೂನಿಟ್ ಅಂತ ಹೇಳ್ತೀವಿ, 20 ಹೆಣ್ಣು ಅಂದ್ರೆ ಒಂದು ಗಂಡು ಅಂತ ಅನ್ಕೋತೀವಿ, ಇಲ್ಲ 50+1 ಅಂತ. ಇದು ಮುಖ್ಯವಾಗಿ ನಮಗೆ ಏನಂದ್ರೆ ಸಾಕಾಣಿಕೆ ಪದ್ಧತಿ ಮೇಲೆ ಹೋಗುತ್ತೆ. ಸಾಕಾಣಿಕೆಯನ್ನ ಎಲ್ಲರೂ ಮಾಡ್ತಾರೆ, ಸಣ್ಣ ರೈತರು ಮಾಡ್ತಾರೆ, ದೊಡ್ಡ ಉದ್ಯಮಿಗಳು ಕೂಡ ಮಾಡ್ತಾ ಇದ್ದಾರೆ. ಸಣ್ಣ ರೈತರಿಗೆ ಅವರಿಗೆ ಕಡಿಮೆ ಜಾಗ ಇರುತ್ತೆ, ಅವರು ಒಂದು ಸಣ್ಣ ಕೊಠಡಿ ಆಗಿರ್ಬೋದು ಅಥವಾ ರೂಮ್ ಆಗಿರ್ಬೋದು ಅಲ್ಲೇ ಒಂದು ಬಿದಿರ್ ಹಾಕೊಂಡು ಆಗಿರ್ಬೋದು ಶೆಡ್ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ. ಸೊ ಅವರಿಗೆ ಖರ್ಚು ಕಡಿಮೆ ಇರುತ್ತೆ. ಈಗ ಕೊಟ್ಟಿಗೆ ಪದ್ಧತಿ ನಾವು ನೋಡ್ಬೇಕು ಅಂತಂದ್ರೆ ಸುಮಾರು ಏನಿಲ್ಲ ಅಂದ್ರೆ 50+1 ಯೂನಿಟ್ಗೆ ಸುಮಾರು 5-8 ಲಕ್ಷ ಖರ್ಚಾಗುತ್ತೆ. ಇಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ನಾವು ನೆಲಹಾಸನ್ನ ನಾವು ಏನಾದ್ರೂ ಬಿದಿರಿಂದ ಮಾಡ್ತಿದ್ದೀವ ಅಥವಾ ಕಟ್ಟಿಗೆನ ಉಪಯೋಗ ಮಾಡ್ಕೊಂಡು ಉಪಯೋಗ ಮಾಡ್ತಿದ್ದೀವ, ಅದ್ರೂ ಕೂಡ ಖರ್ಚು ಬೇರೆ ಆಗುತ್ತೆ. ಆಮೇಲೆ ಇಲ್ಲ ಫೈಬರ್ದು ಯೂಸ್ ಮಾಡಿದ್ರೆ ಅದು ಕೂಡ ಖರ್ಚು ಜಾಸ್ತಿ. ಈ ಫೈಬರ್ದು ನೆಲಹಾಸನ ನಾವು ಏನಾದರೂ ಉಪಯೋಗ ಮಾಡಿಕೊಂಡ್ರೆ ಅದೇನಿಲ್ಲ ಅಂದರೂ ಒಂದು ಸ್ಕ್ವೇರ್ ಫೀಟ್ಗೆ 150-200 ರೂಪಾಯಿ ಇದೆ ಅದು. ಸೊ ಅದು ಉದ್ಯಮಗಳು ಜಾಸ್ತಿ ದುಡ್ಡಿರೋರು ಕೂಡ ಮಾಡ್ಕೋತಾರೆ. ಬಟ್ ಅದು ಲೈಫ್ ಜಾಸ್ತಿ ಬರುತ್ತೆ, 15-20 ವರ್ಷವರೆಗೂ ಆ ಮನೆಯನ್ನ ಉಪಯೋಗಿಸ್ಕೋದು. ಹಾಗಾಗಿ ಪ್ರಾರಂಭದಲ್ಲಿ ಹೆಚ್ಚು ಮೂಲ ಬಂಡವಾಳ ಹಾಕೋದು ಒಳ್ಳೇದು. ಇದು ಮಾರುಕಟ್ಟೆ ಮಾತ್ರ ಸಸ್ಟೈನ್ ಇರೋದ್ರಿಂದ ಸದ್ಯದ ಇತ್ತೀಚಿನ ದಿನಗಳಲ್ಲಿ ಕುರಿ ಮೇಕೆ ಸಾಕಾಣಿಕೆ ಬಹಳ ಲಾಭ ಇದೆ ಅಂತ ಹೇಳ್ತೀನಿ. ಒಳ್ಳೆಯದು ಡಾಕ್ಟರ್ ಜಯಶ್ರೀ ಅವರೇ. ಇಷ್ಟೆಲ್ಲ ಕುರಿ ಮತ್ತು ಮೇಕೆ ಸಾಕಾಣಿಕೆ, ಅದರ ತಂತ್ರಜ್ಞಾನ, ಅದರ ಮಹತ್ವ, ಹೇಗೆ ಲಾಭದಾಯಕ, ಎಂತೆಂಥ ರೈತರು ಈ ಕುರಿ ಮೇಕೆಯನ್ನು ಸಾಕಾಣಿಕೆ ಮಾಡಬಹುದು, ಹೊಸದಾಗಿ ಬಂದಂಥ ಅನೇಕ ತಂತ್ರಜ್ಞಾನಗಳನ್ನು ಕೂಡ ಅಳವಡಿಸ್ಕೊಳ್ಳೋದ್ರಿಂದ ಇರುವ ಸ್ವಲ್ಪ ಜಾಗೆಯಲ್ಲಿ ಹೆಚ್ಚು ಲಾಭವನ್ನು ಹೇಗೆ ಗಳಿಸಲಿಕ್ಕೆ ಸಾಧ್ಯ, ಈ ನಿಟ್ಟಿನೊಳಗೆ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆಡು ಮತ್ತು ಕುರಿ ಸಾಕಾಣಿಕೆ ಕುರಿತು ಡಾಕ್ಟರ್ ಜಯಶ್ರೀ ಪತ್ತಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HP ರಾಮಡಗಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಮರ್ಗುದ್ದಿಯ ಮರೆಪ ಮರೆಪದಾಸರ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು. ಮಾ ಸದ್ಗುರುವಿನ ದಯದೇ